ಇವತ್ತಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ ಕೃಷಿಯಲ್ಲಿ ತೊಡಗಿಕೊಳ್ತಾ ಇರುವುದರಿಂದ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಕಳೆದ ಒಂದು 2 ದಶಕಗಳ ಹಿಂದೆ ನಾವು ಗಮನಿಸಿದ್ರೆ ಸಾಮಾನ್ಯವಾಗಿ ರೋಗಗಳ ಬಗ್ಗೆ ರೈತರಲ್ಲಿ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಕಾಳಜಿ ಆಗ್ಲಿ ಅಥವಾ ಅಷ್ಟೊಂದು ನೇರವಾಗಿ ಗಮನ ಹರಿತಾ ಇರಲಿಲ್ಲ. ಯಾಕಂತಂದ್ರೆ ಹೆಚ್ಚಾಗಿ ಕೀಟಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕಣ್ಣಿಗೆ ಕಾಣುವಂತ ಒಂದು ಕೀಟಗಳ ಬಗ್ಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ಕಾಳಜಿ ಇರುತ್ತಿತ್ತು ಮತ್ತು ಅದರ ಬಗ್ಗೆ ನಿರ್ವಹಣೆ ಸಹ ಮಾಡ್ತಾ ಇದ್ರು. ಜೊತೆಗೆ ರೋಗಗಳ ಬಗ್ಗೆ ನಾವು ಗಮನಿಸಿದ್ರೆ ಇಲ್ಲಿನ ಏನಾಗ್ತಿತ್ತು ಅಂತಂದ್ರೆ ಹೆಚ್ಚಿನ ಒಂದು ವಿಚಾರಗಳನ್ನ ನಾವು ಅವಲೋಕನ ಮಾಡಿ ನೋಡಿದಾಗ ರೈತರು ತಮ್ಮಲ್ಲಿ ಕಂಡು ಬರ್ತಾ ಇರುವಂತಹ ಯಾವುದೇ ರೋಗಗಳಿಗೆ ಈಗ ನೇರವಾಗಿ ಏನಪ್ಪಾ ಅಂತಂದ್ರೆ ಔಷಧಿಗಳನ್ನ ಅಥವಾ ಕೃಷಿ ಪರಿಕರಗಳನ್ನ ಮಾರಾಟ ಮಾಡುವಂತ ಅಂಗಡಿಕಾರರ ಹತ್ರ ಹೋಗಿ ತಮಗೆ ಗೊತ್ತಾಗಿರುವಂತಹ ಒಂದು ಲಕ್ಷಣಗಳನ್ನ ಹೇಳಿ ಅಲ್ಲೇನಪ್ಪಾ ಅಂತಂದ್ರೆ ಅವರು ಒಂದು ರಾಸಾಯನಿಕಗಳನ್ನ ಮಾತ್ರ ಬಳಸಿಕೊಂಡು ಒಂದು ರೋಗ ನಿರ್ವಹಣೆ ನಡೀತಾ ಇತ್ತು. ಆದ್ರೆ ರೋಗಗಳನ್ನೇನಪ್ಪಾ ಅಂತಂದ್ರೆ ಅಷ್ಟೊಂದು ಜಾಗರೂಕತೆಯಿಂದ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವುದು ಸ್ವಲ್ಪ ಕಷ್ಟವಾಗಿತ್ತು. ಈಗ ಬದಲಾವಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂತಂದ್ರೆ ನಾವು ಕೇವಲ ಆಹಾರ ಉತ್ಪಾದನೆಯನ್ನು ಮಾತ್ರ ಗಣನೆಗೆ ಇಟ್ಕೊಳ್ಳದನೆ ಆಹಾರದ ಗುಣಮಟ್ಟವನ್ನು ಸಹ ನಾವು ಗಣನೆಗೆ ತೆಗೆದುಕೊಂಡು ಯಾಕಂತಂತಂದ್ರೆ ಇವತ್ತು ನಾವು ಬೆಳೀತಾ ಇರುವಂತಹ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳು ಉಳಿಕೆಗಳು ಇಲ್ಲದೆ ಇರುವ ಹಾಗೆ ಕೃಷಿಯನ್ನು ಮಾಡಿ ರೋಗಗಳನ್ನು ಆ ಕೃಷಿಯಲ್ಲಿ ನಿರ್ವಹಣೆ ಮಾಡಿ ಏನಪ್ಪಾ ಅಂತಂತಂದ್ರೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿದರೆ ಮಾತ್ರ ಆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಹೆಚ್ಚಿನ ಲಾಭನೂ ಸಹ ಸಿಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ರೈತರು ಯುವಕರು ಮತ್ತು ಕೃಷಿ ಗ್ರಾಮೀಣ ಭಾಗದ ಯುವಕರು ಎಲ್ಲಿ ಕೃಷಿಯಲ್ಲಿ ತೊಡಗಿಕೊಳ್ತಾ ಇದ್ದಾರೋ ಅವರು ಏನಪ್ಪಾ ಅಂತಂದ್ರೆ ಈ ರೋಗಗಳ ನಿರ್ವಹಣೆಯಲ್ಲಿ ಹಲವಾರು ಬದಲಾವಣೆಗಳನ್ನ ಮತ್ತು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ಇವತ್ತಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ತರಕಾರಿಗಳು ಹಣ್ಣು ಮತ್ತು ಹಂಪಲುಗಳ ಒಂದು ರೋಗಗಳ ನಿರ್ವಹಣೆಯಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಬದಲಾವಣೆಗಳನ್ನ ರೈತರು ಇವತ್ತು ಅಳವಡಿಸಿಕೊಳ್ತಾ ಇದ್ದಾರೆ. ಈಗ ರೋಗ ನಿರ್ವಹಣೆಗೆ ಬಂದಾಗ ಮುಖ್ಯವಾದದ್ದು ರೋಗ ನಾಶಕಗಳ ಬಳಕೆ ಅಂತ ಹೇಳ್ಬೋದು. ನಾವು ಇತ್ತೀಚೆಗೆ ರೋಗ ನಾಶಕಗಳು ಮಾರುಕಟ್ಟೆಯಲ್ಲಿ ಅವುಗಳ ಒಂದು ಲಭ್ಯತೆ ಇರಬಹುದು, ಅವುಗಳ ಒಂದು ವಿಷಕಾರಿ ಅಂಶ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಜೊತೆಗೆ ಎಷ್ಟರ ಮಟ್ಟಿಗೆ ಅವು ಸುರಕ್ಷಿತವಾದಂತಹ ರೋಗನಾಶಕಗಳು ರೈತರಿಗೆ ಲಭ್ಯತೆ ಇದಾವೆ ಈಗ? ಈಗ ತಾವು ಹೇಳಿದಾಗ ಏನಪ್ಪಾ ಅಂತಂದ್ರೆ ನಾವು ರೋಗನಾಶಕಗಳು ಅಂತಂದಾಗ ಸಾಮಾನ್ಯವಾಗಿ ರೋಗಗಳು ಏನಪ್ಪಾ ಅಂತಂದ್ರೆ ಶಿಲೀಂಧ್ರದಿಂದ ಹರಡ್ತದೆ ಮತ್ತೆ ದುಂಡಾಣುವಿಂದ ಹರಡ್ತದೆ, ವೈರಸ್ಲಿಂದನೂ ಹರಡ್ತದೆ. ಸೊ ಇವೆಲ್ಲವುಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬಹುಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಮತ್ತು ರೈತರ ಬೆಳವಣಿಗೆಯಲ್ಲಿ ಅಥವಾ ಬಳಕೆಯಲ್ಲಿ ಕಂಡುಕೊಳ್ಳೋದು ಏನಪ್ಪಾ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪಾ ಅಂತಂದ್ರೆ 70% ಏನಪ್ಪಾ ಅಂತಂದ್ರೆ ರೈತರು ಶಿಲೀಂಧ್ರ ನಾಶಕಗಳನ್ನೇ, ಅದರಲ್ಲಿ ಪ್ರಮುಖವಾಗಿ ರಾಸಾಯನಿಕ ಶಿಲೀಂಧ್ರ ನಾಶಕಗಳನ್ನೇ ಹೆಚ್ಚು ಪರಿಣಾಮಕಾರಿಯಾಗಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಶಿಲೀಂಧ್ರ ನಾಶಕಗಳನ್ನೇ ಬಳಸುವಂತದನ್ನ ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಈ ಬದಲಾವಣೆ ಆಗ್ತಾ ಇರುವಂತ ಒಂದು ಹೊಸ ರೂಪರೇಷದಲ್ಲಿ ನಾವು ನೋಡ್ತಾ ಇರೋದು ಏನಂತಂದ್ರೆ ಹೆಚ್ಚು ನೈಸರ್ಗಿಕವಾಗಿ ವಾತಾವರಣಕ್ಕೂ ಹಾಗೂ ಮನುಷ್ಯನ ಆರೋಗ್ಯಕ್ಕೆ ಹಾನಿಯಾಗದೇ ಇರುವಂತ ಸುರಕ್ಷಿತವಾಗಿರುವಂತಹ ಶಿಲೀಂಧ್ರ ನಾಶಕಗಳ ಬಳಕೆ ಏನಪ್ಪಾ ಅಂತಂದ್ರೆ ಈಗ ಹೆಚ್ಚಿಗೆ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಎಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ರೈತರು ಕೃಷಿಯನ್ನು ಮಾಡಬೇಕು ಅಂತ ಆಸಕ್ತಿ ಹೊಂದಿದ್ದಾರೋ ಅಂತಹ ರೈತರು ಏನಪ್ಪಾ ಅಂತಂದ್ರೆ ಈ ಜೈವಿಕ ಶಿಲೀಂಧ್ರ ನಾಶಕಗಳಾಗಿ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಟ್ರೈಕೋಡರ್ಮಾ, ಸುಡೋಮೊನಾಸ್, ಪ್ಯಾಸಿಲೋಮೈಸಿಸ್, ಸೊ ಇಂತಹ ಒಂದು ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಮತ್ತು ರೋಗ ನಾಶಕಗಳನ್ನು ಬಳಸಿಕೊಂಡು ರೈತರು ಏನಪ್ಪಾ ಅಂತಂದ್ರೆ ಇವತ್ತು ರೋಗಗಳನ್ನು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಇಲ್ಲಿ ರಾಸಾಯನಿಕಗಳ ಬಳಕೆನೂ ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂತಂದ್ರೆ ಈ ಜೈವಿಕ ಕೀಟನಾಶಕಗಳನ್ನು ಬಳಸೋದ್ರಿಂದ ವಾತಾವರಣದಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕಗಳು ಉಳಿಕೆ ಆಗದಂತಾನೆ ವಾತಾವರಣವನ್ನು ನಾವು ಸಂರಕ್ಷಿಸಿಕೊಳ್ಬೇಕು ಮತ್ತು ನಮ್ಮ ಆರೋಗ್ಯವನ್ನು ಸಹ ನಾವು ಏನಪ್ಪಾ ಅಂದ್ರೆ ರಕ್ಷಣೆ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಈ ನವ ಕೃಷಿಕರ ಒಂದು ನಿಟ್ಟು ಅಥವಾ ನಿಲುವು ಏನಪ್ಪಾ ಅಂತಂದ್ರೆ ಪ್ರಾರಂಭವಾಗಿದೆ. ಇದ್ರ ಜೊತೆ ಇನ್ನೊಂದು ನಾವು ಹೊಸ ವಿಚಾರವನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಏನಪ್ಪಾ ಅಂತಂತಂದ್ರೆ ಈಗ ಕಳೆದ ಒಂದು 2-3 ದಶಕಗಳ ಹಿಂದೆ ನಾವು ಗಮನಿಸಿದ್ರೆ ಹೆಚ್ಚಾಗಿ ಕೀಟನಾಶಕಗಳು ಮತ್ತು ಪೀಡಿನಾಶಕಗಳು ಅದರಲ್ಲೂ ರೋಗನಾಶಕಗಳು ಏನಪ್ಪಾ ಅಂತಂದ್ರೆ ಈ ಕೆಂಪು ಬಣ್ಣದ ಚಿಹ್ನೆ ಹೊಂದಿರುವಂತ ಇವುಗಳು ಆಗಿರ್ತಿವಿ. ಅವು ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಹೆಚ್ಚು ವಿಷಕಾರಕ ಒಂದು ಅಂಶಗಳನ್ನು ಹೊಂದಿರುವಂತಹ ಈ ಶಿಲೀಂಧ್ರ ನಾಶಕಗಳಾಗಿರ್ತಿದ್ದು. ಆದ್ರೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಆವಿಷ್ಕಾರ ಮಾಡುವುದರ ಜೊತೆಗೆ ಈಗ ನಮಗೇನಪ್ಪಾ ಅಂತಂದ್ರೆ ಈ ವಾತಾವರಣದಲ್ಲಿ ಕಡಿಮೆ ರೀತಿಯ ವಿಷಕಾರಕ ಅಂಶಗಳನ್ನು ಮತ್ತು ಉಳಿಕೆಗಳನ್ನು ಹೊಂದಿರುವಂತಹ ಈ ಹಸಿರು ಒಂದು ಬಣ್ಣದ ಒಂದು ಚಿಹ್ನೆ ಹೊಂದಿರುವಂತಹ ನೈಸರ್ಗಿಕವಾಗಿ ಅವು ಸುರಕ್ಷಿತವಾಗಿಯೂ ಇರುವಂತಹ ಮತ್ತು ಆದಷ್ಟು ಬೇಗನೆ ಏನಪ್ಪಾ ಅಂತಂದ್ರೆ ವಿಭಜನೆಗೊಳ್ಳಲು ಸಾಧ್ಯವಾಗುವಂತಹ ಶಿಲೀಂಧ್ರ ನಾಶಕಗಳು ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋದ್ರಿಂದ ರೈತರಿಗೆ ಏನಪ್ಪಾ ಅಂತಂದ್ರೆ ರೋಗಗಳ ನಿರ್ವಹಣೆ ಮಾಡಲಿಕ್ಕೆ ಹಲವಾರು ಏನಪ್ಪಾ ಅಂತಂದ್ರೆ ವಿವಿಧ ಅಸ್ತ್ರಗಳನ್ನ ಇವತ್ತು ರೈತರ ಕೈಗೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೂ ಸಹ ತಪ್ಪಾಗಲಿಕ್ಕಿಲ್ಲ. ಇದ್ರ ಜೊತೆ ಏನಾಗ್ತಾ ಇದೆ, ಈಗ ನಾವು ಬೇವಿನ ಕಷಾಯಗಳನ್ನು ಬಳಸೋದು, ಬೇವಿನ ಹಿಂಡಿ ಬಳಸೋದು, ಪೊಂಗೇಮಿಯ ಹಿಂಡಿಯನ್ನು ಬಳಸೋದು ಮತ್ತೆ ಬೇರೆ ಬೇರೆ ಎಣ್ಣೆಕಾಳು ಬೀಜಗಳ ಹಿಂಡಿಗಳನ್ನ ಇವತ್ತು ಟ್ರೈಕೋಡರ್ಮಾ ಜೊತೆಗೆ ನಾವು ಬೆರೆಸಿ ಆ ತಿಪ್ಪೆ ಗೊಬ್ಬರದ ಜೊತೆಗೆ ಏನಪ್ಪಾ ಅಂದ್ರೆ ಮಣ್ಣಿಗೆ ಹಾಕೋದ್ರಿಂದ ಸಾಕಷ್ಟು ಮಣ್ಣಿನಿಂದ ಹರಡುವಂತಹ ಅದರಲ್ಲಿ ಪ್ರಮುಖವಾಗಿ ಬೇರುಗಳಿಗೆ ಬರುವಂತಹ ರೋಗಗಳನ್ನು ನಿರ್ವಹಣೆ ಮಾಡೋದ್ರಿಂದ ಈ ಕೆಮಿಕಲ್ಗಳ ಅಥವಾ ರಾಸಾಯನಿಕಗಳ ಅವಲಂಬನೆ ಏನಪ್ಪ ಅಂತಂದ್ರೆ ಕ್ರಮೇಣವಾಗಿ ಈ ಅವಲಂಬನೆಯನ್ನ ಕಡಿಮೆ ಮಾಡಿ ಸಾವಯವಗಳ ಬಳಕೆಯನ್ನ ಹೆಚ್ಚಿಗೆ ಮಾಡೋದ್ರಿಂದ ಒಟ್ಟಾರೆ ಒಂದು ಸಮಗ್ರ ಒಂದು ಕೃಷಿಯನ್ನ ನಾವೇನಪ್ಪಾ ಅಂತಂದ್ರೆ ರೋಗ ನಿರ್ವಹಣೆ ಪದ್ಧತಿಗಳನ್ನ ಅಳವಡಿಕೆ ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಮಾರ್ಗ ಒಂದು ಕಂಡುಕೊಳ್ತಾ ಇದೀವಿ ಅನ್ನೋದನ್ನು ಸಹ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಸಾವಯವ ಪರಿಕಲ್ಪನೆ, ಸಾವಯವ ಕೃಷಿ ಒಂದು ತತ್ವಗಳು, ಸಾವಯವ ಉತ್ಪಾದನೆ ಬಗ್ಗೆ ರೈತರಲ್ಲಿ ಸಾಕಷ್ಟು ಜಾಗೃತಿ ಬರ್ತಾ ಇದೆ. ಸಾವಯವ ಕೃಷಿಯನ್ನ ಮಾಡುವಂತ ರೈತ ಬಾಂಧವರು ರೋಗ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ಯಾವ ನಿರ್ಧಾರಗಳನ್ನ ತಗೋಬೇಕಾಗತ್ತಂತೆ? ರೋಗಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರಗಳು ಯಾವ ರೀತಿಯಾಗಿರ್ಬೇಕು ಅವ್ರದ್ದು? ಹೌದು, ಈಗ ಸಾವಯವ ಪದ್ಧತಿಯಲ್ಲಿ ನಾವೇನಪ್ಪಾ ಅಂತಂದ್ರೆ ರೈತರಿಗೆ ರೋಗ ನಿರ್ವಹಣೆ ಮಾಡಬೇಕು ಅನ್ನುವಂತ ಒಂದು ಅಂಶವನ್ನು ಗಮನಿಸಿದಾಗ ಇಲ್ಲಿ ಸ್ವಲ್ಪ ಸಾಮಾನ್ಯ ಕೃಷಿಗಿಂತ ಸ್ವಲ್ಪ ಕೆಲವೊಂದು ಬದಲಾವಣೆಗಳನ್ನ ರೈತರು ಮಾಡಿಕೊಳ್ಳೋದು ಬಹಳ ಅವಶ್ಯಕ. ಅದರಲ್ಲಿ ಏನು ಪ್ರಮುಖವಾಗಿದೆ ಅಂತಂದ್ರೆ ಯಾವುದೇ ಬೆಳೆಯನ್ನ ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆಯುವಾಗ ಪ್ರಮುಖವಾಗಿ ನಮ್ಗಳಿಗೆ ಬೆಳೆಗಳಿಗೆ ರೋಗಗಳು ಯಾಕೆ ಬರುತ್ತವೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ರೋಗಗಳು ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ಕೊಡುವಂತಹ ಪೋಷಕಾಂಶಗಳ ಏರಿಳಿತ ಅಥವಾ ಹೆಚ್ಚು ಕಡಿಮೆ ಆಗೋದ್ರಿಂದ ರೋಗಗಳೇನಪ್ಪಾ ಅಂತಂದ್ರೆ ಹೆಚ್ಚಾಗಿ ಕಂಡು ಬರ್ತಾ ಇರ್ತವೆ. ಸೊ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ಬೇಕಾಗುವಂತಹ ಸಮತೋಲನವಾದ ಆಹಾರವನ್ನ ಸಾವಯವ ಒಂದು ಕೃಷಿಯಲ್ಲಿರುವಂತಹ ಪರಿಕರಗಳನ್ನ ಒದಗಿಸಿಕೊಟ್ಟು ನಾವು ಬೆಳೆಗಳಿಗೆ ಬೇಕಾಗುವಂತಹ ಆಹಾರವನ್ನು ಪೂರೈಸಬೇಕು. ಎರಡನೇದೇನಪ್ಪಾ ಅಂತಂದ್ರೆ ಯಾವುದೇ ರೋಗವನ್ನ ಬರುವಕ್ಕಿಂತ ಮುಂಚೆನೆ ಮುಂಜಾಗೃತ ಕ್ರಮವಾಗಿ ಏನಪ್ಪಾ ಅಂತಂದ್ರೆ ನಾವು ನಿರ್ವಹಣೆ ಮಾಡೋದ್ರಿಂದ ಸಾವಯವ ಪದ್ಧತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಇರುವಂತ ಒಂದು ಉತ್ಪನ್ನಗಳನ್ನ ಹೆಚ್ಚಿನ ಒಂದು ಜಾಗರೂಕತೆಯಿಂದ ಏನಪ್ಪಾ ಅಂತಂದ್ರೆ ನಮಗೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ರೋಗಗಳನ್ನ ಬಾರದ ಹಾಗೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಬೀಜೋಪಚಾರ ಮಾಡುವುದು. ಇದು ಏನಪ್ಪಾ ಅಂತಂದ್ರೆ ಬಿತ್ತನೆಗಿಂತ ಮುಂಚೆನೆ ಬೀಜಗಳಿಗೆ ಬೀಜೋಪಚಾರ ಮಾಡೋದ್ರಿಂದ ಅಲ್ಲಿ ರೋಗಗಳೇನಪ್ಪಾ ಅಂತಂದ್ರೆ ಬರುವುದಿಲ್ಲ. ಇಂಥ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಇನ್ನು ರೋಗಗಳನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಒಂದು ಬಾರದೇ ತಡೆಯುವುದು, ಎರಡನೇದು ಪ್ರಾರಂಭಿಕ ಹಂತದಲ್ಲಿಯೇ ಅಲ್ಪ ಸ್ವಲ್ಪ ರೋಗದ ಚಿಹ್ನೆಗಳು ಕಂಡಾಗ ಏನಪ್ಪಾ ಅಂತಂದ್ರೆ ಸಾವಯವ ಪದ್ಧತಿಯಲ್ಲಿ ನಮಗೆ ಯಾವುದು ಪರಿಕರಗಳನ್ನು ಸಿಗ್ತವೆ. ಈಗ ಉದಾಹರಣೆಗೆ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಬೋರ್ಡ್ ಮಿಕ್ಸರ್ ಅನ್ನ ನಾವು ಬಳಸ್ತೀವಿ, ತುತ್ತಿ ಅಂತ ನಾವು ಕರಿತೀವಿ, ಕಾಪರ್ ಸಲ್ಫೇಟ್ ಅಂತ ಇದು ಅಥವಾ ತಾಮ್ರದ ಸಲ್ಫೇಟ್ ಅಂತ ಇದೆ, ಗಂಧಕದ ಪುಡಿ ಇದೆ. ಸೊ ಇಂಥವುಗಳನ್ನ ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ನಮಗೆ ಬಳಸಲಿಕ್ಕೆ ಅವಕಾಶ ಇದೆ. ಆದ್ರೆ ಇವುಗಳನ್ನ ರೋಗಗಳ ಪ್ರಾರಂಭಿಕ ಹಂತದಲ್ಲಿಯೇ ನಾವು ಲಕ್ಷಣಗಳನ್ನ ಗುರುತಿಸಿ ಸಿಂಪಡಣೆ ಮಾಡಿದೀವಿ ಅಂತಂದ್ರೆ ಕಡಿಮೆ ಖರ್ಚಿನಲ್ಲಿ ಪ್ರಮುಖವಾಗಿ ರಾಸಾಯನಿಕಗಳನ್ನ ಹೋಲಿಕೆ ಮಾಡಿದಾಗ ಅರ್ಧಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಇಲ್ಲಿ ರೋಗಗಳ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ಪಂಚಗವ್ಯ ತಯಾರಿಸುವುದು, ಜೀವಾಮೃತವನ್ನು ತಯಾರಿಸುವುದು, ಮತ್ತೆ ಈಗ ನಾಗಾಸ್ತ್ರ, ಬ್ರಹ್ಮಾಸ್ತ್ರ, ಹೀಗೆ ಹಲವಾರು ಸಾವಯವ ಕೃಷಿ ಪದ್ಧತಿಯ ಪರಿಕರಗಳನ್ನ ತಯಾರಿಸುವುದನ್ನ ಪದ್ಧತಿಗಳನ್ನ ರೈತರು ಏನಪ್ಪಾ ಅಂದ್ರೆ ಅಲ್ಲಲ್ಲಲ್ಲಿ ಪ್ರಚಾರಗೊಳಿಸ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಕೆಲವೊಬ್ಬರಿಗೆ ಅದರದ ಲಾಭಗಳು ಸಹ ಗೊತ್ತಾಗಿವೆ. ಸೊ ಈ ರೀತಿಯ ಒಂದು ಹೊಸ ಬದಲಾವಣೆ ಏನು ನಾವು ರೈತರಲ್ಲಿ ಕಾಣ್ತಾ ಇದ್ದೀವಿ, ಇದು ಸಾವಯವ ಕೃಷಿ ಪದ್ಧತಿಗೆ ಒಂದು ಹೆಚ್ಚಿನ ಪೂರಕವಾಗಿದೆ. ಅದರ ಜೊತೆಗೆ ಏನಪ್ಪಾ ಅಂತಂತಂದ್ರೆ ಈಗ ನಾವು ಯಾವುದೇ ಒಂದು ರೋಗ ನಿರ್ವಹಣೆ ಮಾಡುವಾಗ ಕೇವಲ ರಾಸಾಯನಿಕಗಳನ್ನು ಮಾತ್ರ ಬಳಸಿದ್ರೆ ಕಡಿಮೆ ಆಗುತ್ತದೆ ಅನ್ನುವ ಒಂದು ಮನೋಭಾವನೆ ಈಗ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನೈಸರ್ಗಿಕವಾಗಿ ಸಿಗುವಂತ ಹಲವಾರು ಒಂದು ಪರಿಕರಗಳನ್ನ ಬಳಸಿನೂ ಏನಪ್ಪಾ ಅಂತಂದ್ರೆ ರೋಗ ನಿರ್ವಹಣೆ ಮಾಡಬಹುದು ಅನ್ನುವಂತ ಒಂದು ಕೃಷಿ ಪದ್ಧತಿಯನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಈಗ ನಡೀತಾ ಇರುವಂತ ಒಂದು ಹಂಗಾಮಿನಲ್ಲಿ ನಾವು ಏನಪ್ಪಾ ಅಂದ್ರೆ ಒಂದು ಕಂಡುಕೊಂಡಿರುವಂತ ಒಂದು ಹೊಸ ಸಂಗತಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರಾಯಚೂರು ಮತ್ತು ಯಾದಗಿರಿಯಲ್ಲಿ ಸುಮಾರು ಏನಪ್ಪಾ ಅಂತಂದ್ರೆ ಹಲವಾರು ರೈತರು ಮೆಣಸಿನ ಗಿಡವನ್ನ ಅಥವಾ ಮೆಣಸಿನಕಾಯಿಯನ್ನ ಈ ಹಿಂಗಾರು ಹಂಗಾಮಿನಲ್ಲಿ ಬೆಳೀತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ರೈತರಿಗೆ ಏನಪ್ಪಾ ಅಂತಂದ್ರೆ ಮೆಣಸಿನಕಾಯಿ ಬೆಳೆಯಲ್ಲಿ ಈ ನೆಟೆ ರೋಗದ ತೊಂದರೆಯನ್ನ ಹಲವಾರು ರೈತರು ಕಂಡಿದ್ರು. ಆದ್ರೆ ಅದನ್ನ ಈ ವರ್ಷ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ರೈತರು ರಾಸಾಯನಿಕಗಳನ್ನು ಬಳಸಿ ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ನೇರವಾಗಿ ಏನಪ್ಪಾ ಅಂತಂದ್ರೆ ಈ ಟ್ರೈಕೋಡರ್ಮಾ ಅನ್ನುವಂತ ಒಂದು ಜೈವಿಕ ಶಿಲೀಂಧ್ರ ನಾಶಕವನ್ನೇ ನಾವು ಸುಮಾರು 600 ಎಕರೆ ಪ್ರದೇಶದಲ್ಲಿ ಏನಪ್ಪಾ ಅಂತಂತಂದ್ರೆ ಇದನ್ನ ಮಣ್ಣಿಗೆ ಹಾಕಿ ಗಿಡದ ಬುಡಗಳನ್ನ ತೋರಿಸಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಯ್ತು. ಸೊ ಇದರಿಂದ ರೈತರಲ್ಲಿ ಏನಪ್ಪಾ ಅಂತಂದ್ರೆ ಒಳ್ಳೆಯ ಗುಣಮಟ್ಟದ ಪರಿಕರಗಳನ್ನ ಅದರಲ್ಲಿ ಪ್ರಮುಖವಾಗಿ ಟ್ರೈಕೋಡರ್ಮಾ ಆಗ್ಬಹುದು, ಸುಡೋಮೊನಾಸ್ ಆಗ್ಬಹುದು, ಬೇವಿನ ಹಿಂಡಿ ಆಗ್ಬಹುದು, ಬೇವಿನ ಎಣ್ಣೆ ಆಗ್ಬಹುದು, ಇವುಗಳು ಒಳ್ಳೆಯ ಗುಣಮಟ್ಟದ ಪರಿಕರಗಳನ್ನ ನಾವು ಅವರ ಕೈಗೆ ಕೊಟ್ಟಿವೆ ಅಂತಂತಂದ್ರೆ ಖಂಡಿತವಾಗಿಯೂ ರೈತರು ಏನಪ್ಪಾ ಅಂತಂದ್ರೆ ಅವುಗಳನ್ನ ಬಳಸಲಿಕ್ಕೂ ಮುಂದೆ ಬರ್ತಾರೆ, ಅವುಗಳ ಲಾಭವನ್ನು ಅರಿತು ಏನಪ್ಪಾ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಒಂದು ಹೆಚ್ಚಿನ ಒಂದು ಆದಾಯ ಪಡಿಬಹುದು ಅನ್ನೋದನ್ನು ಸಹ ಅವ್ರಿಗೆ ಏನಪ್ಪಾ ಅಂತಂದ್ರೆ ಮನಗಂಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲವುಗಳನ್ನ ಗಮನಿಸಿದ್ರೆ ರೈತರು ಏನಪ್ಪಾ ಅಂತಂದ್ರೆ ಈ ಹೊಸ ಸಾವಯವ ಪದ್ಧತಿಯಲ್ಲಿ ಅವಶ್ಯಕ ಇರುವಂತ ತಂತ್ರಜ್ಞಾನಗಳನ್ನ ಅಥವಾ ತಾಂತ್ರಿಕತೆಗಳನ್ನ ಕ್ರಮೇಣವಾಗಿ ನಾವು ಬಳಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ತಾವು ಸಾವಯವ ಕೃಷಿ ಸಂಸ್ಥೆನೂ ಇದೆ, ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ, ಸಾಕಷ್ಟು ಜನ ಈಗ ಸಾವಯವ ಕೃಷಿಯನ್ನ ಮಾಡುವಂತವ್ರು ಗೋ ಆಧಾರಿತ ಕೃಷಿಗೆ ಹೋಗ್ತಾ ಇದ್ದಾರೆ. ಗೋ ಆಧಾರಿತ ಕೃಷಿ ಅಂದ್ರೆ ಗೋವಿಂದ ಬಂದಂತ ಗೋಮೂತ್ರ ಇರಬಹುದು, ಸಗಣಿ ಇರಬಹುದು, ಈ ಉತ್ಪನ್ನಗಳನ್ನ ಸಾವಯವ ಕೃಷಿಕರು ರೋಗ ನಿರ್ವಹಣೆಯಲ್ಲಿ ಯಾವ ರೀತಿ ಬಳಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ತಾವು? ಈಗ ರೋಗ ನಿರ್ವಹಣೆಯಲ್ಲಿ ನಾವು ಪ್ರಮುಖವಾಗಿ ಮೂರು ಅಂಶಗಳನ್ನ ಹೆಚ್ಚಾಗಿ ಹೇಳ್ತಾ ಇರ್ತೀವಿ. ಒಂದೇದೇನಪ್ಪಾ ಅಂತಂದ್ರೆ ಈಗ ರಾಸಾಯನಿಕ ಪೀಡನಾಶಕಗಳನ್ನು ಬಳಸೋದು, ಎರಡನೇದು ಜೈವಿಕ ಪೀಡನಾಶಕಗಳನ್ನು ಬಳಸೋದು, ಮೂರನೇದೇನಪ್ಪಾ ಅಂತಂತಂದ್ರೆ ಈಗ ನಾವು ಬೆಳೆಯುವಂತ ಬೆಳೆಯಲ್ಲಿಯೇ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತದ್ದನ್ನ ಬೆಳೆಸಿರೋದು ಅಥವಾ ತಳಿಯನ್ನು ಅಳವಡಿಸಿಕೊಳ್ಳೋದು. ಈ ಸಾವಯವ ಕೃಷಿಯಲ್ಲಿ ಏನಪ್ಪಾ ಅಂತಂದ್ರೆ ಗೋ ಆಧಾರಿತ ಉತ್ಪನ್ನಗಳು ಇವತ್ತು ನಮಗೇನಪ್ಪಾ ಅಂತಂದ್ರೆ ಸಗಣಿ ಗೊಬ್ಬರ ಆಗ್ಬಹುದು, ಗೋಮೂತ್ರ ಆಗ್ಬಹುದು, ಅಥವಾ ಪಂಚಾಮೃತ ಬೀಜಾಮೃತ ಈಗ ಘನ ಬೀಜಾಮೃತ ಅಂತಂದು ತಯಾರು ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಗೋ ಆಧಾರಿತ ಉತ್ಪನ್ನಗಳನ್ನ ಏನಪ್ಪಾ ಅಂತಂದ್ರೆ ರೈತರು ಅದನ್ನ ಬಳಸಿ ತಾವು ಅದರಿಂದ ಆಗ್ತಾ ಇರುವಂತಹ ಉತ್ಪನ್ನಗಳ ಮೇಲೆ ಮತ್ತು ಅದರ ಗುಣಮಟ್ಟದ ಮೇಲೆ ಆಗುವಂತ ಒಳ್ಳೆ ಪರಿಣಾಮಗಳನ್ನ ಸಾಕಷ್ಟು ಜನ ರೈತರು ಏನಪ್ಪಾ ಅಂದ್ರೆ ಸಾವಯವ ಕೃಷಿಯಲ್ಲಿ ಅರ್ಥಕೊಂಡಿದ್ದಾರೆ. ಇಲ್ಲಿ ಏನಾಗಬೇಕಾಗಿದೆ ಅಂತಂದ್ರೆ ಅದರ ಬಳಕೆ ಏನಪ್ಪಾ ಅಂತಂತಂದ್ರೆ ಹಲವಾರು ರೈತರು ಏನಪ್ಪಾ ಅಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ ಮಾತ್ರ ಏನಪ್ಪಾ ಅಂತಂದ್ರೆ ಒಂದು ಹೆಚ್ಚಿನ ಪ್ರಮಾಣದ ಪರಿವರ್ತನೆಯನ್ನು ಕಾಣಬಹುದು. ಇಲ್ಲಿ ನಾವು ಅರ್ಥಕೊಳ್ಬೇಕಾಗಿದೆ ಏನಂತಂದ್ರೆ ಗೋ ಆಧಾರಿತ ಉತ್ಪನ್ನಗಳನ್ನು ಬಳಸುವುದರ ಜೊತೆಗೆ ನಮಗೇನಪ್ಪಾ ಅಂತಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ರೋಗ ತಡೆದುಕೊಳ್ಳುವಂತ ತಳಿಗಳನ್ನು ಸಹ ನಾವು ಇಲ್ಲಿ ಬಳಸ್ಕೊಳ್ಬೇಕಾಗ್ತದೆ. ಎರಡನೇದು ಪ್ರಮಾಣೀಕೃತ ಬೀಜಗಳನ್ನು ಸಹ ಇಲ್ಲಿ ಏನಪ್ಪಾ ಅಂತಂದ್ರೆ ಬಳಸ್ಕೊಳ್ಬೇಕಾಗ್ತದೆ. ಮೂರನೇದು ಏನಪ್ಪಾ ಅಂತಂತಂದ್ರೆ ಈಗ ಕೆಲವೊಂದು ತಾಂತ್ರಿಕತೆಗಳನ್ನು ಸಹ ಇಲ್ಲಿ ಅಳವಡಿಸಿಕೊಳ್ಬೇಕು. ಸಂಪೂರ್ಣವಾಗಿ ನಾನು ಸಾವಯವ ಪದ್ಧತಿಯಲ್ಲಿ ಮಾಡ್ತೀನಿ ಅನ್ನೋದು ಒಳ್ಳೇದು, ಆದ್ರೆ ಅದ್ರ ಜೊತೆಗೆ ರೋಗಗಳು ಬಾರದ ಹಾಗೆ ಏನ್ ಮಾಡ್ಬೇಕು ಅಂತಂದ್ರೆ ವಾತಾವರಣದ ಬಗ್ಗೆನೂ ಸಹ ನಾವು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಆಮೇಲೆ ಈಗ ಬದಲಾಗ್ತಾ ಇರುವಂತಹ ಹವಾಗುಣಕ್ಕೆ ಅನುಗುಣವಾಗಿ ಈಗ ನಮಗೆ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳು ಅಂದ್ರೆ ದೇಶದ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ರೈತರಿಗೆ ಏನಪ್ಪಾ ಅಂದ್ರೆ ಪ್ರತಿ ವಾರಕ್ಕೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಬರುವ ಮುಂದಿನ 6 ದಿನಗಳಲ್ಲಿ ವಾತಾವರಣ ಯಾವ ರೀತಿಯಾಗಿ ಇರಲಿದೆ ಅಂತ. ಅಂತ ಒಂದು ಸಂದರ್ಭಗಳಲ್ಲಿ ರೈತರು ಯಾವ ಯಾವ ಟೈಮ್ನಲ್ಲಿ ಅಥವಾ ಯಾವ ಯಾವ ಸಂದರ್ಭಗಳಲ್ಲಿ ಮಳೆ ಬರುವಂತದ್ದಾಗ್ಬಹುದು ಅಥವಾ ರೋಗಗಳು ಹೆಚ್ಚಾಗಿ ಬರುವಂತದ್ದಾಗ್ಬಹುದು ಅಂತ ಮಾಹಿತಿಗಳು ಕೂಡಲೇ ಅವರಿಗೆ ಮುಂಚಿತವಾಗಿ ಸಿಕ್ತು ಅಂತಂದ್ರೆ ಅದಕ್ಕೆ ತಕ್ಕಂಗೆ ಏನಪ್ಪಾ ಅಂತಂತಂದ್ರೆ ಈ ನಮ್ಮಲ್ಲಿರುವಂತಹ ಈ ಸಾವಯವ ಪರಿಕರಗಳಾಗ್ಬಹುದು ಅಥವಾ ಗೋ ಆಧಾರಿತ ಉತ್ಪನ್ನಗಳನ್ನು ಬಳಸಿಕೊಂಡೇ ಏನಪ್ಪಾ ಅಂತಂದ್ರೆ ರೋಗಗಳ ನಿರ್ವಹಣೆಗೆ ಇಲ್ಲಿ ನಾವು ಏನಪ್ಪಾ ಅಂದ್ರೆ ಮುಂದೆ ಹೋಗೋದ್ರಿಂದ ಅಥವಾ ಅದನ್ನ ಕ್ರಮ ಕೈಗೊಳ್ಳೋದ್ರಿಂದ ನಮಗೆ ಕಡಿಮೆ ಖರ್ಚಿನಲ್ಲಿ ಏನಪ್ಪಾ ಅಂತಂದ್ರೆ ರೋಗಗಳ ನಿರ್ವಹಣೆ ಆಗ್ತದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂತಂದ್ರೆ ಸಮಯಕ್ಕೆ ತಕ್ಕಂತೆ ಅಂದ್ರೆ ಸರಿಯಾದ ಸಮಯಕ್ಕೆ ತಕ್ಕಂತೆ ನಾವೇನಪ್ಪಾ ಅಂತಂದ್ರೆ ಕ್ರಮಗಳನ್ನ ರೋಗಗಳ ನಿರ್ವಹಣೆಗೆ ಕ್ರಮಗಳನ್ನ ಕೈಗೊಂಡಿವೆ ಅಂತಂತಂದ್ರೆ ಹೆಚ್ಚಿನ ರೀತಿಯಾದ ಒಂದು ಲಾಭ ಸಿಗ್ತದೆ. ಇನ್ನು ಗೋ ಆಧಾರಿತ ಉತ್ಪನ್ನಗಳನ್ನು ಬಳಸಲಿಕ್ಕೆ ನಾವು ಯಾಕೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಅಂತಂದ್ರೆ ಈ ಗೋ ಆಧಾರಿತ ಸಗಣಿ ಅಥವಾ ಗೋಮೂತ್ರ ಅಥವಾ ಅದರಿಂದ ತಯಾರಾಗುವುದಂತ ಇನ್ನಿತರೆ ಉತ್ಪನ್ನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೆಚ್ಚಿನ ಪ್ರಮಾಣದ ರೈತರಿಗೆ ಮತ್ತು ಬೆಳೆಗಳಿಗೆ ಅವಶ್ಯಕತೆ ಇರುವಂತಹ ಮತ್ತು ಲಾಭದಾಯಕವಾಗಿ ಇರುವಂತಹ ಸೂಕ್ಷ್ಮಾಣುಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಈ ಸಗಣಿಯಲ್ಲಿನೂ ಸಹ ಏನಪ್ಪಾ ಅಂತಂತಂದ್ರೆ ಸುಮಾರು 8-9 ಅತಿ ಅವಶ್ಯಕವಾಗಿರುವಂತಹ ಸೂಕ್ಷ್ಮಾಣುಗಳನ್ನು ನಾವು ಈ ಸಗಣಿಯಲ್ಲಿ ಕಂಡುಕೊಳ್ತಾ ಇದೀವಿ. ಆಮೇಲೆ ಬೆಳೆಗಳಿಗೆ ಬೇಕಾಗುವಂತಹ ಎಲ್ಲಾ ಲಘು ಪೋಷಕಾಂಶಗಳು ಮತ್ತು ಮೇಜರ್ ನ್ಯೂಟ್ರಿಯಂಟ್ಸ್ ಅಂತ ನಾವು ಏನ್ ಕರಿತೀವಿ ಅವು ಎಲ್ಲವುಗಳು ಏನಪ್ಪಾ ಅಂತಂದ್ರೆ ಒಂದು ಸಮತೋಲನವಾದ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇರೋದ್ರಿಂದ ಇವುಗಳ ಒಂದು ಬಳಕೆ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಮಾಡೋದ್ರಿಂದ ಏನಾಗ್ತದೆ ಅಂತಂತಂದ್ರೆ ರೋಗಗಳ ನಿರ್ವಹಣೆಯನ್ನು ಸಹ ಚೆನ್ನಾಗಿ ಆಗ್ತದೆ. ಆಮೇಲೆ ಈ ಸಾವಯವ ಅಥವಾ ಗೋ ಆಧಾರಿತ ಪರಿಕರಗಳನ್ನ ನಾವು ಬೆಳೆಗಳಿಗೆ ಹಾಕೋದ್ರಿಂದ ಇನ್ನೂ ಒಂದು ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಏನು ಅಂತಂದ್ರೆ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಇವು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತವೆ. ಅದ್ರ ಜೊತೆ ಏನಾಗ್ತದೆ ಈಗ ನಾವು ಬಳಸ್ತಾ ಇರುವಂತಹ ಪರಿಕರಗಳಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಸ್ಯ ಪ್ರಚೋದಕಗಳು ಸಹ ಒಳಗಡೆ ಅಳವಡಿಕೆಯಾಗಿರೋದ್ರಿಂದ ಈ ಒಟ್ಟಾರೆ ಏನಪ್ಪಾ ಅಂತಂದ್ರೆ ರೋಗ ತಗುಲುವಂತ ಸಂದರ್ಭ ಇದ್ರೂ ಸಹ ಒಂದು ನಿರೋಧಕತೆ ಶಕ್ತಿ ಹೆಚ್ಚಾಗುವುದರಿಂದ ಏನಪ್ಪಾ ಅಂತಂದ್ರೆ ಬೆಳೆಯಲ್ಲಿ ರೈತರಿಗೆ ರೋಗಗಳನ್ನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಾದ ಒಂದು ಅವಕಾಶಗಳು ಸಿಗ್ತವೆ. ಅಂದ್ರೆ ಒಟ್ಟಾರೆ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿ ಪರಿಕರಗಳನ್ನು ಬಳಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ತಳಿಗಳನ್ನು ಬಳಸೋದು, ಹೊಸ ತಂತ್ರಜ್ಞಾನಗಳೇನಿರ್ತವೆ ಅವುಗಳನ್ನು ಬಳಸೋದು, ಈ ವಾತಾವರಣಕ್ಕೆ ತಕ್ಕಂತೆ ಏನಪ್ಪಾ ಅಂತಂದ್ರೆ ರೋಗಗಳ ಬಗ್ಗೆ ಮುಂಜಾಗೃತವಾಗಿನೇ ಅಥವಾ ಮುಂಚಿತವಾಗಿನೇ ಮಾಹಿತಿಯನ್ನು ಪಡೆದುಕೊಂಡು ಮುಂಜಾಗೃತ ಕ್ರಮಗಳನ್ನ ಕೈಗೊಳ್ಳುವುದು, ಇಂತಹ ಒಂದು ಎಲ್ಲಾ ತಾಂತ್ರಿಕತೆಗಳನ್ನ ಸರಿಯಾದ ಮಟ್ಟದಲ್ಲಿ ನಾವು ಅಳವಡಿಸಿಕೊಂಡಿವೆ ಅಂತಂದ್ರೆ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಏನಪ್ಪಾ ಅಂತಂದ್ರೆ ರೋಗಗಳ ನಿರ್ವಹಣೆಗೆ ಒಂದು ಒಳ್ಳೆಯ ರೀತಿಯಾದ ನಮಗೆ ಸಹಕಾರ ಇಲ್ಲಿ ತಾಂತ್ರಿಕತೆಗಳಿಂದ ಸಿಗ್ತದೆ ಅಂತ ಹೇಳಬಹುದು. ಈಗ ಮುಖ್ಯವಾಗಿ ಯುವ ಜನಾಂಗ ಕೃಷಿಯತ್ತ ಬರ್ತಾ ಇದ್ದಾರೆ, ಅವರು ವಿಶೇಷವಾಗಿ ರಫ್ತು ಅವಕಾಶಗಳನ್ನ ಪಡಿಲಿಕ್ಕೆ ಸಾಕಷ್ಟು ಒಂದು ತವಕದಲ್ಲಿದ್ದಾರೆ. ಹಣ್ಣು ತರಕಾರಿಗಳನ್ನ ಹೊರದೇಶಗಳಿಗೆ ರಫ್ತು ಮಾಡತಕ್ಕಂತ ಅವಕಾಶಗಳನ್ನ ಹುಡುಕ್ತಾ ಇದ್ದಾರೆ ನಮ್ಮ ಯುವ ಜನಾಂಗ. ವಿಶೇಷವಾಗಿ ರಫ್ತು ಮಾಡತಕ್ಕಂತ ಹಣ್ಣು ತರಕಾರಿಗಳಿಗೆ ಯಾವ ರೀತಿ ರೋಗ ನಿರ್ವಹಣೆಗೆ ಸಲಹೆ ಸೂಚನೆಗಳನ್ನು ತಾವು ಕೊಡ್ತಾ ಇರ್ತೀರಿ? ಈಗ ರಫ್ತು ಮಾರುಕಟ್ಟೆಯನ್ನ ಅವಲಂಬನೆ ಮಾಡಿ ನಾವು ಕೃಷಿಯನ್ನು ಮಾಡುವುದೇ ಆಗಿದ್ದರೆ ಎರಡು ತರಹದ ರಫ್ತು ಮಾರುಕಟ್ಟೆಗಳಿವೆ. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ವಿದೇಶದ ವಿವಿಧ ರಾಜ್ಯಗಳಿಗೆ ನಾವು ರಫ್ತು ಮಾಡೋದು, ಎರಡನೇದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ. ಈಗ ರಫ್ತು ಮಾರುಕಟ್ಟೆಯನ್ನು ನಾವು ಗಮನಿಸಿದರೆ ಎಲ್ಲಾ ಒಂದು ಬಹು ಪಟ್ಟಣಗಳಲ್ಲಿ ಏನಾಗ್ತದೆ ಅಂತಂದ್ರೆ ಸುರಕ್ಷಿತವಾದ ಆಹಾರದ ಬೇಡಿಕೆ ಹೆಚ್ಚಾಗಿದೆ. ಅಂದ್ರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಡಿಮೆ ಪ್ರಮಾಣದ ರಾಸಾಯನಿಕ ಉಳಿಕೆಗಳನ್ನು ಹೊಂದಿರುವಂತಹ ಸುರಕ್ಷಿತವಾಗಿರುವಂತಹ ಆಹಾರಗಳಿಗೆ ಬೇಡಿಕೆ, ಅದರಲ್ಲೂ ಪ್ರಮುಖವಾಗಿ ತರಕಾರಿಗಳು ಹಣ್ಣು ಹಂಪಲುಗಳಿಗೆ. ಈಗ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ಬೆಳೀತಾ ಇರುವಂತಹ ಅಕ್ಕಿ, ಬೇಳೆ ಮತ್ತು ದಾಳಿಂಬೆ ಈ ಮೂರು ಉತ್ಪನ್ನಗಳಿಗೆ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದ ಬೇಡಿಕೆ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮತ್ತು ಡೊಮೆಸ್ಟಿಕ್ ಅಥವಾ ನಮ್ಮ ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಇಲ್ಲಿ ನಾವು ಬೆಳೀತಾ ಇರುವಂತಹ ರೈತರು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನೇ ನಾವು ತೆಗೆದುಕೊಂಡಾಗ ಉದಾಹರಣೆಗೆ ಯುರೋಪಿಯನ್ ಮಾರುಕಟ್ಟೆ ಅಂತ ಅನ್ಕೊಳ್ಳಿ ಐರೋಪ್ಯ ರಾಷ್ಟ್ರಗಳಲ್ಲಿ, ಅಲ್ಲಿ ಏನಪ್ಪಾ ಅಂತಂದ್ರೆ ಅವರು ತಾವಾಗಿಯೇ ನಿಗದಿತ ಮಾಡಿರುವಂತಹ ಕೆಲವೊಂದು ರಾಸಾಯನಿಕಗಳನ್ನು ಮಾತ್ರ ಏನಪ್ಪಾ ಅಂತಂದ್ರೆ ಪರಿಮಿತಿಗೆ ಒಳಪಡಿಸಿರ್ತಾರೆ. ಅದರಲ್ಲೂ ಏನಪ್ಪಾ ಅಂತಂದ್ರೆ ಕೆಲವೊಂದು ನಿಗದಿತ ಸುರಕ್ಷಿತವಾಗಿರುವಂತಹದ್ದು ಮತ್ತೆ ಬೆಳೆಗಳಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದ ಹೆಚ್ಚಿನ ಉಳಿಕೆ ಆಗದೇ ಇರುವಂತಹ ರಾಸಾಯನಿಕ ಬಳಸುವುದರ ಜೊತೆಗೆ ಏನಪ್ಪಾ ಅಂತಂತಂದ್ರೆ ಮುಂಜಾಗ್ರತಾ ಕ್ರಮಗಳನ್ನೇ ಹೆಚ್ಚಿಗೆ ಅಳವಡಿಸಿಕೊಳ್ಳುವುದು. ಅದರಲ್ಲಿ ಏನಪ್ಪಾ ಅಂದ್ರೆ ಮೆಣಸಿನಕಾಯಿ ಬೆಳವಣಿಗೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತದ್ದೇ. ನಮ್ಮಲ್ಲಿ ಬೆಳೀತಾ ಇರುವಂತಹ ಸುಮಾರು ದೇವದುರ್ಗದಲ್ಲಿ ಏನಪ್ಪಾ ಅಂತಂದ್ರೆ 600 ಎಕರೆಗೂ ಮೇಲ್ಪಟ್ಟ ಏನಪ್ಪಾ ಅಂತಂದ್ರೆ ರಫ್ತು ಮಾರುಕಟ್ಟೆಗೆ ಹೋಗುವಂತಹ ಮೆಣಸಿನಕಾಯಿಯನ್ನ ಹೇಗೆ ಬೆಳೀತಾ ಇದ್ದಾರೆ ರೈತರು ಅಂತಂದ್ರೆ ಅಲ್ಲಿ ಹೆಚ್ಚಾಗಿ ನಮಗೆ ವೈರಸ್ ಈ ರೋಗದ ನಿರ್ವಹಣೆಗೆ ಏನಪ್ಪಾ ಅಂತಂದ್ರೆ ಮೋಹಕ ಬಲೆಗಳನ್ನು ಬಳಸುವುದು ಮತ್ತು ಹಸಿರು ಚಿಹ್ನೆ ಹೊಂದಿರುವಂತಹ ಕೀಟನಾಶಕಗಳನ್ನು ಬಳಸಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಿಗದಿತಪಡಿಸಿರುವುದರ ಗುಣಮಟ್ಟವನ್ನು ಸಹ ನಾವು ಕಾಪಾಡಿಕೊಳ್ತೀವಿ. ನಮ್ಮಲ್ಲೂ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದ ನ್ಯೂನತೆಗಳು ಆಗದಂಗೆ ಬೆಳೆಯನ್ನ ಬೆಳವಣಿಗೆಯೂ ಸಹ ಮಾಡ್ಕೊಳ್ತೀವಿ. ರಫ್ತು ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂತಂದ್ರೆ ದೇಸಿ ಮಾರುಕಟ್ಟೆಗಿಂತ ಹೆಚ್ಚಿನ ಲಾಭನು ಪಡೀಲಿಕ್ಕೆ ಆಗ್ತದೆ. ಇನ್ನ ನಮ್ಮ ರಾಷ್ಟ್ರೀಯ ಅಂತರ್ ಮಾರುಕಟ್ಟೆಯನ್ನ ನಾವು ಗಮನಿಸಿದೀವಿ ಅಂತಂತಂದ್ರೆ ಪಟ್ಟಣಗಳಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿನೂ ಸಹ ಒಂದು ಒಳ್ಳೆಯ ಕಡಿಮೆ ಒಂದು ರಾಸಾಯನಿಕಗಳು ಉಳಿಕೆ ಇರುವಂತ ಹಣ್ಣು ಹಂಪಲ ಮತ್ತು ತರಕಾರಿಗಳಿಗೆ ಬೇಡಿಕೆ ಇದೆ. ಈಗ ನಮ್ಮ ಈ ಭಾಗದ ರೈತರು ಏನಪ್ಪಾ ಅಂತಂದ್ರೆ ಈ ಬೇಡಿಕೆಗಳ ಒಂದು ಗುಣಮಟ್ಟವನ್ನು ಆಧರಿಸಿಕೊಂಡು ಕೃಷಿಯಲ್ಲಿ ನಾವೇನಪ್ಪಾ ಅಂತಂದ್ರೆ ರೈತರಿಗೆ ಸಲಹೆಗಳನ್ನು ನೀಡಿದೀವಿ ಅಂತಂತಂದ್ರೆ ಖಂಡಿತವಾಗಿಯೂ ಏನಪ್ಪಾ ಅಂತಂದ್ರೆ ನಾವು ರಫ್ತು ಮಾರುಕಟ್ಟೆಯ ಒಂದು ಅವಶ್ಯಕತೆಗಳಿಗೆ ತಕ್ಕಂತೆ ನಾವು ಉತ್ಪನ್ನಗಳನ್ನ ಬೆಳೆದಿವೆ ಅಂತಂತಂದ್ರೆ ಹೆಚ್ಚಿನ ಲಾಭವನ್ನೂ ಸಹ ಪಡೀಲಿಕ್ಕೆ ಆಗ್ತದೆ. ಆಮೇಲೆ ಈ ರಫ್ತು ಮಾರುಕಟ್ಟೆಯಲ್ಲಿ ಸತತವಾಗಿ ಏನಪ್ಪಾ ಅಂತಂದ್ರೆ ಮಾರಾಟ ಮಾಡಲಿಕ್ಕೆ ನಮ್ಮಲ್ಲಿ ಉತ್ಪನ್ನಗಳನ್ನ ಈಗ ಬೆಳೆಯುವುದು ಮತ್ತು ಮಾರಾಟ ಮಾಡುವುದು ಎರಡನ್ನೂ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಅವಕಾಶವನ್ನು ನಾವು ಸಿಗಬಹುದು. ಒಳ್ಳೇದು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗಳ ಅವರೇ, ಇದುವರೆಗೂ ಸಸ್ಯ ರೋಗ ನಿರ್ವಹಣೆಯಲ್ಲಿ ಇತ್ತೀಚೆಗೆ ಯಾವ ರೀತಿ ಸುಧಾರಣೆಗಳು ಬದಲಾವಣೆಗಳು ಬರ್ತಾ ಇದ್ದಾವೆ, ಜೊತೆಗೆ ವಿಶೇಷವಾಗಿ ಸಾವಯವ ಕೃಷಿಯನ್ನ ಮಾಡುವಂತವರು ಯಾವ ರೀತಿ ಪರಿವರ್ತನೆಯನ್ನ ಸಸ್ಯ ರೋಗ ನಿರ್ವಹಣೆಯಲ್ಲಿ ಮಾಡ್ಕೋತಾ ಇದ್ದಾರೆ, ಮಾಡ್ಕೊಳ್ಬೇಕಾಗಿದೆ, ಮತ್ತು ವಿದೇಶಗಳಿಗೆ ನಾವು ಕೃಷಿ ಉತ್ಪನ್ನಗಳ ಕಳಿಸಬೇಕಾದಾಗ ಯಾವ ರೀತಿ ಒಂದು ಸುರಕ್ಷಿತವಾದಂತಹ ರೋಗ ನಾಶಗಳನ್ನ ಬಳಸತಕ್ಕಂತ ಒಂದು ಅವಶ್ಯಕತೆಗಳು ಇದಾವಂತಕ್ಕಂತ ವಿಚಾರವಾಗಿ ನಮ್ಮ ರೈತರೊಂದಿಗೆ ಇದುವರೆಗೆ ಕೆಲವೊಂದಿಷ್ಟು ವಿಚಾರವನ್ನ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಸ್ಯರೋಗ ನಿರ್ವಹಣೆಯಲ್ಲಿ ಇತ್ತೀಚಿನ ಬದಲಾವಣೆಗಳ ಕುರಿತು ಸಸ್ಯರೋಗ ತಜ್ಞರಾದ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದ್ದಾರೆ ಡಾ ವಿಜಿ ಪಾವಲತ್ತಿ ಅವರು. ಈಗ ಒಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್.

ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಬೇಕಾಗುವ ಉಪ್ಪಿನಾಂಶ ಮತ್ತು ಖನಿಜದ ಮಿಶ್ರಣವನ್ನು ಮೇವಿನ ಜೊತೆಗೆ ಸಮವಾಗಿ ಬೆರೆಸಿ ಪಶುಗಳಿಗೆ ಕೂಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಯನ್ನು ರೈತ ಬಾಂಧವರಿಗೆ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಭೇಟಿಯಾಗಿ ಅಲ್ಲಿ ಮಾಹಿತಿಯನ್ನು ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನ್ನಲ್ಲ. ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಒಂದು ಪ್ರಕಟಣೆ ಕೇಳ್ರಪ್ಪ. ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲಾಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪೋ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಮಾರುಕಟ್ಟೆ ರಾಯಚೂರು, ನೆಲಗಡಲೆ, ಶೇಂಗಾ, ಗುಂಗ್ರಿ ಕನಿಷ್ಠ 4,101 ರೂಪಾಯಿಯಿಂದ ಗರಿಷ್ಠ 6,040 ರೂಪಾಯಿ, ಈರುಳ್ಳಿ 690 ರೂಪಾಯಿಯಿಂದ 2,270 ರೂಪಾಯಿಗಳು, ಭತ್ತ, ಸೋನಾ ಮಸೂರಿ 1,329 ರೂಪಾಯಿಯಿಂದ 2,325 ರೂಪಾಯಿ, ಸೂರ್ಯಕಾಂತಿ, ಸೂರ್ಯಪಾನ 4,449 ರೂಪಾಯಿಯಿಂದ 5,019 ರೂಪಾಯಿ, ತೊಗರಿ ಕೆಂಪು 4,008 ರೂಪಾಯಿಯಿಂದ 6,102 ರೂಪಾಯಿಗಳು, ತೊಗರಿ ಬಿಳಿ 4,600 ರೂಪಾಯಿಯಿಂದ 6,052 ರೂಪಾಯಿಗಳು, ಲಿಂಗಸ್ಕೂರು ಸಜ್ಜೆ ಇತರೆ 2,250 ರೂಪಾಯಿ, ಭತ್ತ ಸೋನಾ 1,560 ರೂಪಾಯಿ, ತೊಗರಿ 4,550 ರೂಪಾಯಿಯಿಂದ 5,750 ರೂಪಾಯಿ, ಮಾರುಕಟ್ಟೆ ಸಿಂಧನೂರು, ಒಣಮೆಣಸಿನಕಾಯಿ ಸ್ಥಳೀಯ 5,000 ರಿಂದ 8,000 ರೂಪಾಯಿಗಳು, ಭತ್ತ ಆರ್ಎನ್ಆರ್ ಹೊಸದು 1,840 ರೂಪಾಯಿಯಿಂದ 2,000 ರೂಪಾಯಿ, ಭತ್ತ ಆರ್ಎನ್ಆರ್ ಹಳೆಯದು 2,029 ರೂಪಾಯಿಯಿಂದ 2,150 ರೂಪಾಯಿ, ಭತ್ತ ಹೊಸ ಸೋನಾ ಮಸೂರಿ 1,600 ರೂಪಾಯಿಯಿಂದ 1,840 ರೂಪಾಯಿ, ಭತ್ತ ಹಳೆ ಸೋನಾ ಮಸೂರಿ 2,200 ರೂಪಾಯಿಯಿಂದ 2,557 ರೂಪಾಯಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ಮಾರುಕಟ್ಟೆ ಮಾನ್ವಿ ಹಾಗೂ ಲಿಂಗಸ್ಕೂರು ಸಿಂಧನೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಲಿಂಗಸ್ಕೂರು ತಾಲೂಕಿನ ಅಂದಿಹಾಳ ಗ್ರಾಮದ ಮಹಾದೇವಪ್ಪ ಹಾಗೂ ಸಂಗಡಿಗರಿಂದ ಕಣಿಹಲಗೆ ವಾದನ.